ಡೋಸ್ ಲಸಿಕೆಯನ್ನು ನಾವು ಕೊಟ್ಟು ಈಗ ಕಂಪ್ಲೀಟ್ ಈಗ ಒಂದು ನಿಯಂತ್ರಣದಲ್ಲಿದೆ ರೋಗ. ಸೊ ಈ ರೋಗಕ್ಕೆ ಈ ಲಸಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಬಿ ಎಂ ಚಂದ್ರನಾಯ್ಕ ಅವರೇ. ಪ್ರಸ್ತುತ ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ತಾವು ಮುಖ್ಯಸ್ಥರಾಗಿ ಲಸಿಕಾ ಉತ್ಪಾದನಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ತುಂಬಾ ಉಪಯುಕ್ತವಾದ ಅದರಲ್ಲೂ ಚರ್ಮಗಂಟು ರೋಗದ ನಿರ್ವಹಣೆ ಮತ್ತೆ ಅದು ತಡೆಗಟ್ಟುವ ಎಲ್ಲ ಕುರಿತು ಮಾಹಿತಿಯನ್ನ ಮಾಡಿದ್ರಿ. ತುಂಬಾ ತುಂಬಾ ಸಂತೋಷ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಬಿ ಎಂ ಚಂದ್ರನಾಯಕ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡ್ತೀರಾ ಹೇಳಿ. ನನ್ನ ಸಂಪರ್ಕ ಮೊಬೈಲ್ ನಂಬರ್ 9448877926. ಇನ್ನೊಮ್ಮೆ ಹೇಳಿ, 9448877926. ಇನ್ನೊಮ್ಮೆ ಡಾಕ್ಟರ್ ಬಿ ಎಂ ಚಂದ್ರನಾಯ್ಕ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ರಾಸುಗಳಲ್ಲಿ ಚರ್ಮಗಂಟು ರೋಗ ಕುರಿತು ಡಾಕ್ಟರ್ ಬಿ ಎಂ ಚಂದ್ರನಾಯ್ಕ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ದೀಪಾವಳಿ ಬೋನಸ್ ಏನು ಅದಕ್ಕಿಂತ ದೊಡ್ಡ ಶೇಖರವರೇ, ಏನಾಯ್ತು ದೀಪಾವಳಿ ನೋಡ್ರಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡ? ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೇನೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಇನ್ನು ಮುಂದೆ ಭಜನೆ ಪದ. ಮೊರೆ ಕೇಳೋ ಸದ್ಗುರು ಶ್ರೀರಾಮನೆ, ಕ್ಷಣಕಾಲ ಮರೆತಾರೆ ಮನ್ನೆ ಸಯ್ಯ. ಸದ್ಗುರು ಶ್ರೀರಾಮನೆ, ಕ್ಷಣಕಾಲ ಮರೆತಾರೆ ಮನ್ನೆ ಸಯ್ಯ. ಮರೆ ಕೇಳೋ ಸದ್ಗುರು ಶ್ರೀರಾಮನೆ, ಕ್ಷಣಕಾಲ ಮರೆತಾರೆ ಮನ್ನೆ ಸಯ್ಯ. ಹಗಲಿರುಳು ಕಾಯುವ ದೇವಾನಿನೆ, ಬಂಧನವ ಬಿಡಿಸುವ ಬಂದೋನಿನೆ. ಹಗಲಿರುಳು ಕಾಯುವ ದೇವಾನಿನೆ, ಬಂಧನವ ಬಿಡಿಸುವ ಬಂದೋನಿನೆ. ಹಗಲಿರುಳು ಕಾಯುವ ದೇವಾನಿನೆ, ಬಂಧನವ ಬಿಡಿಸುವ ತಂದೆ ನಿನೆ. ಹಗಲಿರುಳು ಕಾಯುವ ದೇವಾನಿನೆ, ಬಂಧನವ ಬಿಡಿಸುವ ತಂದೆ ನಿನೆ. ಎಂದಿಗೆ ಕಾಣಲೆ ತಮ ಪಾದವ ನಿಜ ರೂಪವ, ಎಂದಿಗೆ ಕಾಣಲೆ ತಮ ಪಾದವ ನಿಜ ರೂಪವ. ಮೊರೆ ಕೇಳೋ ಸದ್ಗುರು ಶ್ರೀರಾಮನೆ, ಕ್ಷಣಕಾಲ ಮರೆತಾರೆ ಮನ್ನೆ ಸಯ್ಯ. ಹಿಂದಿನ ಕರ್ಮವೋ ಸುಡುತ್ತಲಿದೆ, ಮುಂದಿನ ಸೋಕೃತ ಮೂಡಲಿದೆ. ಮೊರೆ ಹಾಲಿಸೋ ಶ್ರೀರಾಮ, ಜಗಕ್ಕೆಲ್ಲ ನಿಜ ದೇವರು ಮೊರೆ ಹಾಲಿಸೋ. ಶ್ರೀರಾಮ, ಜಗಕ್ಕೆಲ್ಲ ನಿಜ ದೇವರು ಮೊರೆ ಹಾಲಿಸೋ. ಶ್ರೀರಾಮ, ಮೊರೆ ಕೇಳೋ ಸದ್ಗುರು ಶ್ರೀರಾಮನೇ, ಕ್ಷಣ ಕಾಲ ಮರೆತಾರೆ ಮನ್ನಿಸಯ್ಯ. ಮೊರೆ ಕೇಳೋ ಸದ್ಗುರು ಶ್ರೀರಾಮನೇ, ಕ್ಷಣ ಕಾಲ ಮರೆತಾರೆ ಜಾರು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ದೊಡ್ಡಬಳ್ಳಾಪುರ ತಾಲೂಕು ತೂಬಗಿರಿಯ ಗಂಗಮ್ಮ ಮತ್ತು ಸಂಘದಿಂದ ಸೋಬಾನೆ ಪದ. ರುಕ್ಮಾಣಿ ದೇವಿಗೆ ಯಾರು ಪಾಪಿ ದೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ರುಕ್ಮಾಣ ದೇವಿಗೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ಕರಿಯಾಂದೋಟಳೆ ಕರಿಯಂದೋಟಳೆ ಕರಿಯಾಂದೋಟಳೆ ಕರಿಯಂದೋಟಳೆ ಕಯಾಂಜಿನಿದ ಮೇಲೆ ಬುಗಡಿಯ ನಡೆಸಿದೆ ಯಾರು ಪಾಪಿ ದ್ರೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಹಾಕಿದೆ ನೀಲೊಂದೋಟವಳೆ ನೀಲೊಂದ ತೋಟವಳೆ ನೀಲೊಂದೋಟವಳೆ ನೀಲೊಂದ ತೋಟವಳೆ ನೀಲೋಚದಾರಿಯಲ್ಲಿ ಬೊಗಡೆಯ ನಡೆಸಿದೆ ಯಾರು ಪಾಪರೆ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು ಪಾಪಿದೇಷ್ಟ ಸಾಕಿದೆಯ ನೀಲೊಂದೋಟಳೆ ನೀಲೊಂದು ತೋಟಳೆ ನೀಲೊಂದೋಟಳೆ ನೀಲೊಂದು ತೋಟಳೆ ನೀಲಾಂಜನಿ ಮೇಲೆ ಭುವನಿಯ ನಡೆಸಿದೆ ಯಾರು ಪಾಪಿದೇಷ್ಟ ಸಾಕಿದೆಯ ರುಕ್ಮಾಣಿ ದೇವಿಗೆ ಯಾರು